ಭಾಷೆ ಬೇರೆ, ಆದರೆ ಭಾವ ಮಾತ್ರ ಒಂದೇ. ವಂದೇ ವಂದೇ, ನಾವೆಲ್ಲರೂ ಒಂದೇ. ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮ್ಮ ಒಂದೇ. ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಮಸ್ತ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೀಜೋತ್ಪಾದನೆ ಕುರಿತು ಶ್ರೀ ನಾಗರಾಜ ಗಿರಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಹವಾಮಾನ ವರದಿ ಶಾಂತಪ್ಪ ದುತ್ತರಗಾವಿಯವರಿಂದ, ಅದಾದ ನಂತರ ರೈತರಿಗೆ ಸಲಹೆ, ನಂತರದಲ್ಲಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಮೆಣಸಿನಕಾಯಿ ಬೀಜೋತ್ಪಾದನೆ ಕುರಿತು ಶ್ರೀ ನಾಗರಾಜ ಗಿರಡ್ಡಿ ಅವರೊಂದಿಗೆ ಸಂದರ್ಶನವನ್ನು. ಏನ್ ಮಾಡ್ತಾ ಇದ್ರಿ ನಾಗರಾಜ ಗಿರಡ್ಡಿ ಅವರೇ, ಅಲ್ಲೇನು ಊಟ ನಡೀತದೆ ಸರ್? ನಮ್ದು ಇವತ್ತು ಎಲ್ಲಾ ರೈತ ಮಹಿಳೆಯರ ಕೂಲಿ ಕಾರ್ಮಿಕರಿಗೆ ಒಂದು ನಮ್ಮ ಪ್ಲಾಟಿನ ಮುಕ್ತಾಯದ ದಿನ, ಒಂದು ಔತಣಕೂಟ. ಔತಣಕೂಟ ಪ್ಲಾಟಿನ ಮುಕ್ತಾಯ ದಿನ ಅಂದ್ರೆ ಏನು? ಪ್ಲಾಟಿನ ಅಂದ್ರೆ ಸರ್, ನಾವು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಮ್ಮ ಈ ಒಂದು ಹೈಬ್ರಿಡ್ ಈ ಬೀಜೋತ್ಪಾದನೆ ಮಾಡ್ತೀವಿ ನಾವು ಪ್ರತಿ ವರ್ಷ. ಅದೇ ತರನಾಗಿ ನಾವು ಈ ವರ್ಷದ ಜೂನ್ ತಿಂಗಳಲ್ಲಿ ನಾವು ಈ ಒಂದು ಮೆಣಸಿನ ಹೈಬ್ರಿಡ್ ಬೀಜ ಉತ್ಪಾದನೆ ಮಾಡೋರು ನಾವು. ಈಗ ನಮ್ಮ ಕೇಳುಗರಿಗೆ ಹೇಳಿ, ನಾವು ಎಲ್ಲಿದ್ದೀವಿ ಈಗ? ಸರ್, ನಾವಿವಾಗ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಮಸಾಬಂಚನಾಳ್ ಅಂತಕ್ಕಂಥ ಗ್ರಾಮದಲ್ಲಿ ಇವತ್ತು. ಇದು ನಿಮ್ಮ ಗ್ರಾಮ? ನಮ್ಮ ಗ್ರಾಮ. ಇದು ನಿಮ್ಮ ಸೀಡ್ಸ್ ಮಾಡ್ತಾ ಇರೋ ತೋಟ ಇದು? ತೋಟ ಇದು. ಓಹೋ, ಬೀಜೋತ್ಪಾದನೆ ನಿಮ್ಮ ಮುಖ್ಯ ವೃತ್ತಿ? ಹೌದು ಸರ್. ಎಷ್ಟು ವರ್ಷಗಳಿಂದ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದೀರಿ? ಸರ್, ನಾವು ಸುಮಾರು 20 ವರ್ಷಗಳಿಂದ ಈ ಒಂದು ಬೀಜ ಉತ್ಪಾದನೆ ಕೆಲಸವನ್ನು ಮಾಡ್ಕೊಂತ ಬಂದಿದ್ದೀವಿ ಸರ್. 20 ವರ್ಷಗಳಿಂದ? ಹೌದು ಸರ್. ನಮ್ಮ ಹಿಂದಿನ ಹಿರಿಯರು ಕೂಡ ಮಾಡ್ತಿದ್ರು, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವರು ಇದನ್ನೇ ಮಾಡಿಕೊಂಡನ ಅವರು ನಮಗೆಲ್ಲ ವಿದ್ಯಾಭ್ಯಾಸ ಕೊಡ್ಸ್ಯಾರ. ಅದರ ನಂತರ ನಾವು ಇದನ್ನ ಮುಂದುವರ್ಸ್ಕೊಂಡು ಹೊಂಟಿದ್ವಿ, ಬೇರೆ ಬೇರೆ ಕಡೆ ಹೋಗಿದ್ವಿ, ನಾವು ಕೆಲಸ ಮಾಡ್ತಾ ಇದ್ವಿ. ಅದ್ರ ನಾವೇನೇ ಒಂದು ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಲ್ಲ ಅಂತಕ್ಕಂಥದ್ದು ಒಂದು ನಮ್ಮ ಒಂದು ಭಾವನೆ. ನಾಗರಾಜ್ ಗಿರಡ್ಡಿ ಅವ್ರು ಏನು ಓದಿದ್ರಿ ಸರ್? ನಾನು BA BEd ಓದಿದ್ದೀನಿ ಸರ್. BA BEd ಆಗಿದೆ? ಹೌದು ಸರ್. ಆ ಕ್ಷೇತ್ರದಲ್ಲಿ ಏನಾದರೂ ಸರ್? ನಮಗೆ ಆ ಕ್ಷೇತ್ರದಲ್ಲಿ ನಮಗೆ ಸರ್ಕಾರಿ ನೌಕರಿನ ಸಿಗಲ್ಲ ಅನ್ಕೋತಕ್ಕಂಥ ಒಂದು ಇದರಿಂದ ನಮಗೆ ಪ್ರೈವೇಟಲ್ಲಿ ನಾವು ಮತ್ತೆ ಒಂದು ಕಡೆ ಇದನ್ನು ಮಾಡ್ಬೇಕಲ್ಲ ಅನ್ನೋ ಉದ್ದೇಶದಿಂದ ನಮಗೆ ಹೆಚ್ಚು ನಮ್ಮ ಹಿರಿಯರ ಭೂಮಿ ಇತ್ತು, ಅವರು ಈ ತರ ನೀವು ಶ್ರಮ ಪಟ್ಟು ಇದನ್ನ ಮಾಡಿದ್ರೆ ಇನ್ನು ಹೆಚ್ಚಿನ ಇನ್ನೂ 4 ಜನಕ್ಕೆ ನೀವು ಉದ್ಯೋಗ ಕೊಡ್ಬೋದು, ಸ್ಥಳೀಯವಾಗಿ ನೀವು ಇದಾಗ್ಬೋದು ಅಂತ ಹೇಳಿದ ದೃಷ್ಟಿಯಿಂದ ನಾವು ಇದು ನಮ್ಗೆ ಆಲ್ರೆಡಿ ಇದ್ರ ಮೇಲೆ ಒಂದು ಅನುಭವ ಇತ್ತು, ನಮ್ಮ ಹಿರಿಯರ ಮುಖಾಂತರ ಅನುಭವ ತಗೊಂಡಿದ್ವಿ. ಹಂಗ ಇದನ್ನ ನಿರಂತರ ಪ್ರತಿ ವರ್ಷ ಇದನ್ನ ಮುಂದುವರ್ಸ್ಕೊಂಡು ಹೊಸ ಹೊಸ ಒಂದು ಸರ್ಕಾರದಿಂದ ಏನು ಈ ಸವಲತ್ತುಗಳದಾವು ಅವುಗಳನ್ನು ಬಳಸಿಕೊಂಡು ಸ್ವಲ್ಪ ಈ ಥರ ಮಾರ್ಗದರ್ಶಕರ ಸಲಹೆ ತಗೊಂಡು ಇದನ್ನು ಹೊಸ ಟೈಪ್ ನಾವು ಹೈಬ್ರಿಡ್ ಬೀಜಗಳನ್ನು ಬೆಳೀತಾ ಇದ್ವಿ. ಯಾವ ಯಾವ ಬೀಜೋತ್ಪಾದನೆಯಲ್ಲಿ ತೊಡ್ಕೊಂಡಿದ್ರಿ ನೀವು ಸರ್? ನಾವು ಈಗಾಗಲೇ ಕಲ್ಲಂಗಡಿ, ಕುಂಬಳ, ಟೊಮೊಟೊ, ಬದನೆ, ಹಾಗಲ ಈ ಥರ ಅನೇಕ ಏನು ಹೈಬ್ರಿಡ್ ಉತ್ಪನ್ನಗಳದಾವು ಕಂಪ್ನಿಯವ್ರು ಏನು ಕೊಡ್ತಾರ ಅವ್ರು ಯಾವ ಉತ್ಪನ್ನಗಳನ್ನು ಕೊಡ್ತಾರೆ ನಾವು ಈ ಥರ ಹೊಸ ಈ ಒಂದು ಅಂದರೆ ಮೊದಲಿಗೆಲ್ಲ ನೀರು ಹಾಸ್ತಾ ಇದ್ವಿ ಅಲ್ಲ, ಇದೀಗ ಚಿಲ್ಲಿ ಈಗ ಹೌದು ಸರ್, ಮೊದಲೆಲ್ಲ ಅವೆಲ್ಲ ಮಾಡಿದಿರಿ? ಅವನ್ನೆಲ್ಲ ಮಾಡಿದ್ವಿ, ಕಾಯಿದು ಟೊಮೊಟೊ ಮಾಡಿದಿರಿ, ಕುಂಬಳ ಮಾಡಿದ್ವಿ ಸರ್, ಇವಾಗ ಹೆಚ್ಚು ಇದನ್ನ ಮಾಡ್ಲಿಕ್ಕತ್ತಿದ್ದೀವಿ. ಇದು ಚಿಲ್ಲಿ? ಇದು ಹೌದು ಸರ್, ಚಿಲ್ಲಿ ತುಂಬಾ ಎತ್ತರ ಬೆಳೆದಿದೆ. ಇದು ಯಾವ ವಿಶೇಷ ತಳಿನ, ಹೇಗೆ ಇದು ಸರ್? ಇದು ಒಂದು ವಿಶೇಷ ತಳಿ ಸರ್, ಮನುಷ್ಯನ ಎತ್ತರದವರೆಗಿದೆ. ಹೌದು ಸರ್, ಈ ಒಂದು ತಳಿ ಸರ ಯಶಸ್ವಿನಿ ಅಂತ ಅಂದ, 315 ಯಶಸ್ವಿನಿ ಅಂತ ಅಂದ್ ಸರ್. ಇದು ಎತ್ತರ ಬರ್ತ ಸರ, ಕಾಯಿ ಉದ್ದೆ ಬರ್ತ ಸರ್, ಆಮೇಲೆ ಇದು ಕ್ರಾಸಿಂಗ್ ಆದ ನಂತರ ಹೆಚ್ಚು ಬೀಜ ಬರ್ತ ಸರ್. ಇದು ಕ್ರಾಸಿಂಗ್ ಹೆಚ್ಚು ಬೀಜ ಬಂದು ನಿಮಗೆ ಲಾಭದಾಯಕ, ನಮಗೆ ಲಾಭದಾಯಕ. ಇದನ್ನ ಆಮೇಲೆ ರೈತರು ಕಮರ್ಷಿಯಲ್ ಆಗಿ ಬೆಳಿತಾರಲ್ಲ ಸರ್, ಅವರಿಗೆ ಹೆಚ್ಚಿನ ಇದು ಬರ್ತ ಸರ್, ಇಳುವರಿ ಬರ್ತ, ಇಳುವರಿ ಬರ್ತ ಸರ್ ಕಾಯಿ. ಅವ್ರಿಗೂ ಲಾಭದಾಯಕ, ಲಾಭದಾಯಕ ಸರ್. ಸರಿ, ಈಗ ನಿಮ್ಮ ಪ್ರಕಾರ ಬೀಜೋತ್ಪಾದನೆ ಅಂತಕ್ಕಂತದ್ದು ಈ ಕೃಷಿ ಚಟುವಟಿಕೆ ಏನಿದೆ ಲಾಭದಾಯಕ ಸರ್? ನಮ್ಮಂತ ವಿದ್ಯಾವಂತರಿಗೆ ಇವ್ರಿಗೆ ಶ್ರಮ ಪಟ್ರೆ ಸ್ವತಂತ್ರವಾಗಿ ಮತ್ತು ನಮ್ಮ ಶ್ರಮಕ್ಕೆ ತಕ್ಕಂತಾಗ ಲಾಭದಾಯಕ ಉದ್ಯೋಗ ಸರ್ ಇದು. ಈಗ ನೋಡಿ ಅಷ್ಟು ಜನ ಇಲ್ಲಿ ಲೇಬರ್ಸ್ ಎಲ್ಲ ಕೆಲಸ ಮಾಡ್ತಾರೆ. ಹೌದು ಸರ್. ಈಗ ಅವರೆಲ್ಲ ಅಲ್ಲಿ ಊಟಕ್ಕೆ ಹೋಗಿದ್ದಾರೆ, ಮತ್ತೆ ಬಂದು ಇಲ್ಲಿ ಕ್ರಾಸಿಂಗ್ ಅಲ್ಲಿ ತೊಡ್ಕೊಳ್ತಾರೆ. ಹೌದು ಸರ್, ಹೌದಲ್ವಾ? ಸೊ ಸುಮಾರು ಜನರಿಗೆ ನೀವು ಉದ್ಯೋಗ ಸೃಷ್ಟಿ ಮಾಡುವಷ್ಟು ಈ ಬೀಜೋತ್ಪಾದನೆ ಒಂದು ವೃತ್ತಿ ಏನಿದೆ, ಈ ಕೃಷಿ ಉದ್ಯಮ ಏನಿದೆ, ಅಷ್ಟೊಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದೆ. ಹೌದು ಸರ್. ಸರಿ, ಇದನ್ನ ಮಾಡ್ಬೇಕು ಅನ್ನೋದು, ಇದು ನೀವೆಲ್ಲ ಆರಂಭದಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತೀರಿ, ಈ ಭೂಮಿಯನ್ನಾಗಿ ಮತ್ತೆ ಇದೆಲ್ಲ ಟೆಂಟ್ ಹಾಕಿದ್ದೀರ ನೀವೆಲ್ಲ? ಹೌದಲ್ವಾ? ಇದಕ್ಕೆಲ್ಲ ಖರ್ಚು ಏನೇನು ಬರ್ತದೆ ಅದು ಹೇಳಿ ಸರ್. ನಾವು ಮೊದಲಿಗೆಲ್ಲ ನಮ್ಮ ಒಂದು ಸ್ವಂತ ಇದರಲ್ಲೇನ ನಾವು ಕಟ್ಟಿಗೆ ಕಂಬ ಹಾಕಿ ಹೊರಗಡೆ ಮೆಸ್ ತಂದು ಆಮೇಲೆ ಡ್ರಿಪ್ ತಂದು ಇದನ್ನ ಮಾಡ್ತಿದ್ವಿ ಸರ್. ಆದರೆ 2015 ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ NHM ಅಂತ ಸರ್, ಆ ಯೋಜನೆಯಲ್ಲಿ ನಾವು ಅರ್ಜಿ ಹಾಕಿದ್ದೀವಿ ಸರ್ ತೋಟಗಾರಿಕೆ ಇಲಾಖೆಗೆ. ಅವರು ಈ ಥರ ನಮ್ಮ ಒಂದು 120,000 ವಂತಿಗೆ ಕಟ್ಸಿಕೊಂಡು ಉಳಿದ 300,000 ಚಿಲ್ಲರ ಹಣವನ್ನು ಅವರು ಸರ್ಕಾರದಿಂದ ಸಹಾಯಧನ ಮಾಡಿ ನಮಗೆ ಈ ಥರ ಕಬ್ಬಿಣದಲ್ಲೇ ಎಲ್ಲ ನಿರ್ಮಾಣ ಮಾಡಿಕೊಟ್ರು ಅವರು. ಎಷ್ಟು ಅಳತೆ ಇದೆ ಸುತ್ತಳತೆ ಇದು ಸರ್? ಇದು 20 ಗುಂಟೆ ಇದೆ ಸರ್. 20 ಗುಂಟೆ ಭೂಮಿ ಇದೆ? ಭೂಮಿ ಇದೆ ಸರ್. 20 ಗುಂಟೆಯಲ್ಲಿ ನೀವು ಚಿಲ್ಲಿ ಸೀಡ್ಸ್ ಅನ್ನು ತಯಾರು ಮಾಡಲಿಕ್ಕೆ? ಹೌದು ಸರ್. ಹೌದಾ? ಸೊ ಇದಕ್ಕೆ ಒಟ್ಟು ಎಷ್ಟು ಖರ್ಚು ಬರ್ತದೆ ಈ ಮೆಸ್ಸಿಗೆ, ಕಬ್ಬಿಣದ ಕಂಬಗಳಿಗೆಲ್ಲ ಇದೆ ಸರ್? ಟೋಟಲ್ ಇದು 20 ಗುಂಟೆ ಇದರಲ್ಲಿ ನಮ್ದು 240,000 ನಮ್ಮ ಒಂತಿಗೆ ಸರ್ ಖರ್ಚು. ಹೌದು ಸರ್. ಟೋಟಲ್ ಇದು 9.5 ಲಕ್ಷ ವೆಚ್ಚ ಸರ್. 10 ಗುಂಟೆಕ 120,000 ಅಲ್ಲ ಸರ್, ಇದು 20 ಗುಂಟೆ ಇದೆ. ನಮ್ಮ ರೈತರ ಒಂತಿಗೆ 240,000, ಇನ್ನುಳಿದೆಲ್ಲ ಏನು 950,000 ಇದೆ ಅಲ್ಲ ಸರ್, ನಮ್ಮ ಒಂತಿಗೆ ಸೇರಿ ಅಷ್ಟು ಎಸ್ಟಿಮೇಟ್ ಸರ್ ಅದು. ಇನ್ನುಳಿದ ಹಣವನ್ನು ಅವರೆಲ್ಲ ಹಾಕಿ ಈ ಥರ ಅವರೇ ಒಂದು ಬಂದು ಕಂಪ್ನಿಯವ್ರಿಗೆ ಏಜೆನ್ಸಿ ಕೊಟ್ಟಿರ್ತಾರೆ ಸರ್, ಅವರೇ ಈ ಥರ ನಿರ್ಮಾಣ ಮಾಡಿ ಮೆಸ್ ಫಿಟಪ್ ಮಾಡಿ ಇದಕ್ಕೆ ಬೇಕಾಗ್ತಕ್ಕಂಥ ಡ್ರಿಪ್ ಸಿಸ್ಟಮ್ ಎಲ್ಲ ಅವರೇ ಸೆಟ್ ಮಾಡಿಕೊಡ್ತಾರೆ ಸರ್. ಹನಿ ನೀರಾವರಿ ವ್ಯವಸ್ಥೆನೇ ಅವರೇ ಮಾಡಿಕೊಡ್ತಾರೆ? ಹೌದು ಸರ್, ಫಸ್ಟ್ ಟೈಮ್ ಅವರೇ ಮಾಡಿಕೊಡ್ತಾರೆ ಸರ್. ಈ ಬೆಡ್ ವ್ಯವಸ್ಥೆ, ಮಲ್ಚಿಂಗ್ ಇಂದು, ಪ್ಲಾಸ್ಟಿಕ್? ಹೌದು ಸರ್, ಇಲ್ಲ ಸರ್, ಅದನ್ನೆಲ್ಲ ನಾವು ಮಾಡ್ತೀವಿ ಸರ್. ಡ್ರಿಪ್ ಸಿಸ್ಟಮ್ ಎಲ್ಲ ಅವ್ರು ಮಾಡಿಕೊಡ್ತಾರೆ ಸರ್ ಫಸ್ಟ್ ಟೈಮ್. ಇದು ಒಂದು ಅವಧಿಗೆ ಆಗ್ತದ ಮತ್ತೆ ನೀವು ಇದು ಹಾಗೆ ಕಂಟಿನ್ಯೂ ಇರ್ತದ ಸರ್? ಇದೆಲ್ಲ ಕಂಟಿನ್ಯೂ ಇರ್ತದೆ ಸರ್. ಕಂಟಿನ್ಯೂ ಇರ್ತದೆ 2015 ಕಂಟಿನ್ಯೂ ಇದೆ ಸರ್. ಸ್ವಲ್ಪ ಸಣ್ಣ ಪುಟ್ಟ ಈ ಮುಂಗಾರಿ ಹಂಗಾಮಿನಲ್ಲಿ ಗಾಳಿ ಮಳೆಗೆ ಸ್ವಲ್ಪ ಮೆಸ್ ಏನಾದರೂ ಡ್ಯಾಮೇಜ್ ಆದರೆ ನಾವು ಪಾರ್ಟ್ ಸಿಗ್ತವೆ ಸರ್. ಅಂಥ ಪಾರ್ಟನ್ನು ನಾವೇ ನಮ್ಮ ಸ್ವಂತ ಖರ್ಚಿನಲ್ಲಿ ತೊಗೊಂಬಂದು ಕಾರ್ಮಿಕರನ್ನ ಹಿಡ್ಕೊಂಡು ಅವನ್ನೆಲ್ಲ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂತೀವಿ ಸರ್. ಅಂದರೆ ಸಾಮಾನ್ಯವಾಗಿ ಹೆಚ್ಚು ಭೂಮಿ ಇಲ್ಲದೆ ಇರೋರು ಸಹಿತ ಇದನ್ನು ಮಾಡ್ಬೋದು? ಮಾಡ್ಬೋದು, ಕಡಿಮೆ ನೀರಲ್ಲಿ, ಕಡಿಮೆ ಜಾಗದಲ್ಲಿ, ಆಮೇಲೆ ಕಡಿಮೆ ಒಂದು ಖರ್ಚು ಕಡಿಮೆ. ನಾವು ಯಾಕಂದ್ರೆ ಸರ್, ನಾವು ಜೂನ್ ತಿಂಗಳಲ್ಲಿ ಇದನ್ನ ಸಸಿ ನಾಟಿ ಮಾಡಬೇಕಾದ್ರೆ ಸಾಲಿಗಿಂದ ಸಾಲಿಗೆ 5 ಫೀಟು, ಅದರ ಒಳಗಡೆನ ನಾವು ಡ್ರಿಪ್ ಅಳವಡಿಸಿ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಅವನ್ನೆಲ್ಲ ಹಾಕಿ ಸರ್, ಆಮೇಲೆ ಅದಕ್ಕೆ ಮೇಲೆ ಡ್ರಿಪ್ ಆದ ನಂತರ ಮಲ್ಚಿಂಗ್ ಶೀಟ್ ಅಂತಂದು ಪ್ಲಾಸ್ಟಿಕ್ ಶೀಟ್ ಹೊದಿಕೆ ಮಾಡ್ತೀವಿ. ಅದರಿಂದ ರೋಗನು ಕಡಿಮೆ, ಜೊತೆಗೆ ಇಳುವರಿನ ಹೆಚ್ಚು ಬರುತ್ತೆ, ಹೆಚ್ಚಿಗೆ ಬರುತ್ತೆ, ಆಮೇಲೆ ಕಡಿಮೆ ನೀರು. ಸೊ ಈ ಮೆಸ್ಸೆಲ್ಲ ಹಾಕೋ ಉದ್ದೇಶ ಬ್ಯಾಕ್ಟೀರಿಯಾಗಳು ವೈರಸ್ ಬರ್ಬೋದು? ಹೌದು ಸರ್, ಹೊರಗಿನ ಏನು ಮೈಡ್ಸ್ ಬರ್ತಲ್ಲ ಸರ್, ಇದು ಟ್ರಿಪ್ಸ್ ಮೈಡ್ಸು ಅದೆಲ್ಲ ಹೊರಗಿಂದ ಬರೋದು ಕಡಿಮೆ ಆಗುತ್ತೆ ಸರ್, ರೋಗ ಕಡಿಮೆ ಆಗುತ್ತೆ ಸರ್. ಆಮೇಲೆ ಇದು ಮೆಸ್ ಹಾಕೋದ್ರಿಂದ ಇನ್ನೊಂದು ಹೆಚ್ಚಿನ ಉಷ್ಣ ಇದನ್ನ ಕೊಡ್ತಾರ ಅದು ಹೀಟ್ ಪ್ರೊಸೆಸಿಂಗ್. ಅದಕ್ಕೆ ಗಿಡ ಸಿಕ್ಕಾಪಟ್ಟಿ ಡೆವಲಪ್ಮೆಂಟ್ ಆಗ್ಬಿಡ್ತಾರ, ಬೆಳವಣಿಗೆ ಹೆಚ್ಚಾಗತ್ತೆ, ಆಮೇಲೆ ಕಡಿಮೆ ಇದರಲ್ಲೇ ನಮ್ಗೆ ಉತ್ಪನ್ನ ಜಾಸ್ತಿ ಬರ್ತದೆ ಸರ್, ಇಳುವರಿ ಹೆಚ್ಚು ಬರ್ತದೆ. 20 ಗುಂಟೆ ಈಗ ನೀವು ಇದು ಚಿಲ್ಲಿ ಸೀಡ್ಸ್ ಅನ್ನ ಮಾಡ್ತಾ ಇದ್ರಿ, ಮೆಣಸಿನಕಾಯಿ ಬೀಜೋತ್ಪಾದನೆಗೆ ಮುಂದಾಗಿದ್ದೀರಿ. ಈ 20 ಗುಂಟೆಯಲ್ಲಿ ಮೆಣಸಿನ ಬೀಜೋತ್ಪಾದನೆ ತೊಡ್ಕೊಳ್ಬೇಕು ಅನ್ನೋದಾದ್ರೆ ಆರಂಭದಲ್ಲಿ ಏನೇನು ಮಾಡಿದ್ರಿ ನೀವು ಸ್ಟಾರ್ಟಿಂಗ್? ಸರ್ ನಾನು ಪ್ರಾರಂಭ ಜೂನ್ ತಿಂಗಳಲ್ಲಿ ಸರ್, ನಾವು ಒಂದು 4 ಜನ ಕಾರ್ಮಿಕರನ್ನ ಹಿಡ್ಕೊಂಡು ಹೊಲ ಎಲ್ಲ ಚೆನ್ನಾಗಿ ಟ್ಯಾಕ್ಟ್ರಲ್ಲೆಲ್ಲ ಉಳುಮೆ ಮಾಡಿಸಿ ಆ ನಂತರ ಇದಕ್ಕೆ ಒಂದು 5-6 ಟ್ರಿಪ್ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಅದನ್ನ ಹಾಕಿ 1-3 ಕ್ವಿಂಟಲ್ ಬೇವಿನ ಹಿಂಡೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ತೀವಿ ಸರ್, ನಾವು ಫಸ್ಟ್ ಅಳತೆ ಮಾಡ್ಕೊಂಡು ಡ್ರಿಪ್ ಹೇಳ್ತೀವಿ ಸರ್ 5 ಫೀಟ್ಗೆ ಒಂದು. ಆ ಡ್ರಿಪ್ ಅನ್ನ ಎಲ್ಲ ಸೆಟ್ ಮಾಡಿ ಆ ಲೈನ್ಗೇನ ನಾವು ಫುಲ್ ಆ ಗೊಬ್ಬರ ಎಲ್ಲ 2-3 ಪುಟ್ಟಿ ಒಂದ್ ಇದಕ್ಕೆ ಸುರ್ಕ್ಯಂತ ಹೋಗ್ತೀವಿ ಸರ್. ಒಟ್ಟ 5-6 ಟ್ರಿಪ್ ಗೊಬ್ಬರ ಇರ್ತಲ್ಲ ಸರ್, ಅದನ್ನೆಲ್ಲ ಅದ್ರ ಮೇಲೆ ಸುರುತ್ತೆ ಸರ್. ಅದು ಸುರುವಿದ ನಂತರ ಈ ನಮ್ಮ ಕಾರ್ಮಿಕರೆಲ್ಲ 2 ಕಡೆ ಇರ್ತಕ್ಕಂಥ ಮಣ್ಣನ್ನು ಕಡ್ದು ಆ ಇದ್ರ ಮೇಲೆ ಹಾಕ್ತಾರ ಸರ್, ಡ್ರಿಪ್ಪಿನ ಮೇಲೆ ಅಂದ್ರೆ ಲೈನ್ ಆಗುತ್ತೆ ಸರ್. ಯಾಕೆ ಅದನ್ನ ಹಾಕಿ ಲೈನ್ ಎಳೆದ ಮೇಲೆ ಒಳಗಿರ್ತಕ್ಕಂಥ ಡ್ರಿಪ್ ಅನ್ನು ಮೇಲೆ ಎತ್ಕೊಂಡು ಮೇಲೆ ಹಾಕಿ ನಂತರ ಈ ಒಂದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕ್ತೀವಿ ಸರ್. ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ನಂತರ 4 ಫೂಟ್ಗೊಂದು ಅದು ಒಳಗೆ ಹೋಲ್ ಇರ್ತದೆ ಸರ್, ಡ್ರಿಪ್ ಹೋಲ್ 4 ಫೂಟ್ಗೊಂದು ಅಲ್ಲಿ ನಾವು ಈ PVC ಪೈಪ್ ಇದನ್ನ ತಗೊಂಡು ಹೋಲ್ ಹಾಕ್ತೀವಿ ಸರ್. ಹೋಲ್ ಹಾಕಿದ ನಂತರ ಅವರೆಲ್ಲ ಕಂಪ್ನಿಯವ್ರು ಬಂದು ನೋಡಿ ಎಲ್ಲ ನಾವು ನೀರು ಬಿಟ್ಟು ರೆಡಿ ಆದ್ಮೇಲೆನ ಅವ್ರು ಕರೆಕ್ಟ್ ನಮಗೆ ಒಂದು ಮೇಲು ಮತ್ತು ಫೇಮೇಲ್ ಅನ್ನು ಒಂದು ಡೇಟ್ ಕೊಟ್ಟು ಅವರೇ ಬಂದು ಸ್ವತಃ ನಮ್ಗೆ ಒಂದು ಈ ಥರ ರೈತ ಮಹಿಳೆಯರನ್ನ ಕಾರ್ಮಿಕರನ್ನ ಹಿಡ್ಕೊಂಡು ನಾವು ಕರೆಕ್ಟ್ ಸೋಯಿಂಗ್ ಮಾಡಿಸ್ತೀವಿ. ಅವರೇ ಬಂದು ಕೊಡ್ತಾರೆ ಸರ್, ಎಲ್ಲ ಸಸಿ ನಾಟಿ ಮಾಡಿಸ್ತಾರೆ ಮಾಡಿಸ್ತೀವಿ ಸರ್. ಮಾಡಿದ ನಂತರ ಅದಕ್ಕೆ ಈ ಥರ ಕೋಲ್ ಹಾಕೋದೈತೆ ಸರ್, ಅದಕ್ಕೆ ಕೋಲ್ ಹಾಕಿ ಅದನ್ನು ಕಟ್ತು ಸರ್, ಯಾವುದೇ ರೀತಿ ಬೀಳ್ಬಾರ್ದಲ್ಲ ಸರ್. ಅದು ಕಟ್ಟಿ ಆ ನಂತರ ಹುರಿ ಹಾಕಿ ಈ ಥರ ವಯರ್ ಹಾಕಿ ಕಟ್ಟಿ ಅದಾದ ನಂತರ ಅವಾಗ ಅವಾಗ ಅದಕ್ಕೆ ಬೇರೆ ಬೇರೆ ರೀತಿ ಸಗಣಿ ಗೊಬ್ಬರದ ನೀರನ್ನು ನೆನೆ ಇಟ್ಟು ಅದಕ್ಕೆಲ್ಲ ನಾವು ಬಡ್ಡಿ ಹತ್ರ 1.5 ಫೀಟ್ ಬಿಟ್ಟು ಅದಕ್ಕೆ ಡ್ರಿನ್ಸ್ ಮಾಡ್ಕೊಂತ ಹೋಗ್ತೀವಿ ಸರ್ 4 ಮೈ. ಅದಾದ ನಂತರ ಅವಾಗ ಅವಾಗ ಈ ಥರ ಬೆಡ್ ಎತ್ತಿ ಹಾಕಿ ಸ್ವಲ್ಪ ಗೊಬ್ಬರ ಕೊಟ್ಟು ಅದನ್ನೆಲ್ಲ ಬೆಳೆಸಿದ 65 ದಿನ ಆದ ನಂತರ ಇದು ಒಂದು ಕ್ರಾಸಿಂಗಿಗೆ ಸಿದ್ಧತೆ ಆಗುತ್ತೆ ಸರ್. 65 ದಿನ ಈಗ 65 ದಿನದ ಬೆಳೆ ಇದು? ಹೌದು ಸರ್. ಈಗ ಏನು ಇರೋದಿದು 65ಕ್ಕಿಂತ ಹೆಚ್ಚಿದೆ ಸರ್, ಯಾಕಂದ್ರೆ ಈಗಾಗಲೇ 65 ನಂತರ 25 ದಿನ ಕ್ರಾಸಿಂಗ್ ಆಯ್ತು ಸರ್. ಈಗ 90 ದಿನದ ಇದ್ರ ಲೆವೆಲ್ ಆಯ್ತು ಸರ್. ಹೌದು ಸರ್. ಈಗ ಇದೇನು ಇದೆಲ್ಲ ದಾರಗಳೆಲ್ಲ ಕಟ್ಟಿದಿರಲ್ಲ, ಏನಿದು ಸರ್? ನಾವು ಫಸ್ಟ್ ನಮ್ಮ ಕಂಪ್ನಿಯವ್ರು ಕೊಡ್ಬೇಕಾದ್ರೆ ಅವರು ಮೇಲು ಮತ್ತು ಫೇಮೇಲ್ ಗಂಡು ಮತ್ತು ಹೆಣ್ಣು, ಗಂಡನ್ನು ನಾವು ಅದರಿಂದ ಪೌಡರ್ ತೆಗೆದು ಈ ಹೆಣ್ಣಿನ ಈ ಒಂದು ಇರ್ತಕ್ಕಂತ ಈ ಇದಕ್ಕೆ ಮೊಗ್ಗಿಗೆ ಅದನ್ನ ಸುಲ್ದು ಅದರ ಪೌಡ್ರವನ್ನು ಇದಕ್ಕೆ ಮುಟ್ಸಿ ನಾವು ದಾರದ ಗುರುತು ಹಾಕ್ತೀವಿ. ಅಂದ್ರೆ ಅದು ಕ್ರಾಸಿಂಗ್ ಆಗಿದೆ ಅನ್ನತಕ್ಕಂತ ಒಂದು ಗುರುತಿಗಾಗಿ ಅದು ಇದು ಸರ. ಆಮೇಲೆ ನಾವು ಇದರಲ್ಲಿ ಬೆಳಗ್ಗೆ ಲೇಬರ್ ಕ್ರಾಸಿಗೆ ಬರ್ಬೇಕಾದ್ರೆ ಸರ್ ಫಸ್ಟ್ ಇದರಲ್ಲಿ ಇರ್ತಕ್ಕಂತ ಎಲ್ಲಾ ಓಪನ್ ಹೂಗಳನ್ನು ಹರಿತಾರೆ ಸರ್. ಹೌದು ಸರ್. ಓಪನ್ ಹರಿದ ನಂತರ ಅವನ್ನೆಲ್ಲ ಹೊರಗಾಕಿ ಆ ನಂತರ ಅವರು ರಿಂಗು ಮತ್ತು ಪೌಡರ್ ತಗೊಂಡು ಅವರು ಕರೆಕ್ಟ್ ಸಾಲಿಗೆ 2-3 ಸರ ಕರೆಕ್ಟ್ ಆ ಇದನ್ನ ಸುಲ್ದು ದಾರ ಹಾಕಿ ಪೌಡರ್ ಕೊಟ್ಕಂತ ಹೋಗ್ತಾರೆ ಸರ್. ಅವರು ನಿರಂತರವಾಗಿ ನಿರಂತರವಾಗಿ ನಡೀತಾ ಇರ್ ಸರ್. ಅಂದ್ರೆ ಈಗ ಇದು ಮುಕ್ತಾಯಗೊಳ್ಳುತ್ತದೆ? ಇದು ಮುಕ್ತಾಯ ಅಂತ ಸರ್. ಈಗ ಇವತ್ತು ಕ್ರಾಸಿಂಗ್ ಆಯ್ತು ಅಂದ್ರೆ ಇದು ಮುಗಿತು? ಮುಗಿತು ಸರ್. ಅಂದ್ಮೇಲೆ ನೀವು ಇದು ಬೀಜೋತ್ಪಾದನೆ ಕೊನೆ ಹಂತದವರೆಗೂ ಇದು ಹಾಗೆ ಬಿಡೋದು? ಹಾಗೆ ಬಿಡೋದು ಸರ್. ಇದಕ್ಕೆ ಔಷಧ ಸಿಂಪಡಣೆ ಮಾಡ್ತಿರ್ತೇವೆ ಸರ್. ಬೂದಿ ರೋಗ ಈ ತರ ಮೈಡ್ಸ್ ಬಂದ್ರೆ ಬರ್ತಾ ಇರ್ತ ಸರ್. ಅದು ವಾತಾವರಣ ಚೇಂಜ್ ಆದಾಗೆಲ್ಲ ಬೇರೆ ಬೇರೆ ಅದನ್ನೆಲ್ಲ ಮೇಂಟೈನ್ ಮಾಡಿ 40 ದಿನದ ನಂತರ ಇದು ಹಣ್ಣಾಗುತ್ತೆ ಸರ್. ಈ ಕಾಯಿಗಳು ಸರ್ 40 ದಿನದ ನಂತರ ಹಣ್ಣಾದ್ಮೇಲೆ ನಾವೇನ್ ಮಾಡ್ತೀವಿ ಸರ್, ಮತ್ತೆ ಈ ರೈತ ಮಹಿಳಾ ಕಾರ್ಮಿಕರನ್ನ ಕರ್ಕೊಂಡ್ ಸರ್ ಇದರಲ್ಲಿ ಯಾವುದು ಕ್ರಾಸಿಂಗ್ ಆಗಿರಲ್ಲ ಸರ್, ದಾರ ಇರಲ್ಲ, ಅದನ್ನ ಹರಿಸಿ ಬಗಸ್ತೀವಿ ಸರ್. ಫಸ್ಟ್ ಚೆಕ್ ಮಾಡಿಸ್ತೀವಿ ಸರ್, ಒಂದು ಕಾಯಿಗಳನ್ನೆಲ್ಲ ತೆಗೆದು ಬಿಡ್ತೀವಿ ಸರ್. ತೆಗೆದು ಬಿಟ್ಟ ನಂತರ ಕಂಪ್ನಿಯವ್ರು ಬಂದು ಎಲ್ಲ ಚೆಕ್ ಮಾಡಿ ಓಕೆ ಅಂದ್ರೆ ಅವ್ರು ಅಡ್ಡಾಡ್ತಾರೆ ಸರ್. ಯಾವ್ದಾದ್ರು ಒಂದು ದಾರ ಇಲ್ಲದ ಕಾಯಿ ಕೊಟ್ಟನಂದ್ರೆ ಮತ್ತೆ ಪುನಃ ಚೆಕ್ ಮಾಡಂತಾರೆ ಸರ್ ಅವರು. ಅದು ಉಪಯೋಗ ಆಗಲ್ವಾ? ಉಪಯೋಗ ಆಗಲ್ಲ ಸರ್. ಯಾಕಂದ್ರ ನಮ್ಗೆ ನಮ್ಮ ಕಂಪ್ನಿಯರ್ ಏನ್ ಕೊಟ್ಟಿರ್ತಾರ ಸರ್, ಅವ್ರು ನಮ್ಮ ಹೆಸರಲ್ಲಿ 100 ಬೀಜ ಹಾಕ್ತಾರ ಸರ್ ಈ ತರ ಅವ್ರ ಫಾರ್ಮ್ನಲ್ಲಿ. ಅದರಲ್ಲಿ ಕ್ರಾಸ್ ಆಗೈತಿ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತು ಸರ್. 100 ಬೀಜದಲ್ಲಿ ಕಾಯಿ ಚೇಂಜ್ ಇತ್ತಂದ್ರ ಪ್ಯೂರಿಟಿ ನಿಮ್ದು ಇದಾಗೈತೆ ಅಂತಾರ ಸರ್. ಅದಕ್ಕೆ ನಾವು ಅವ್ರು ಬಂದಾಗ ನಾವು ಕೂಡ ಅಡ್ಡಾಡಿ ಸರ್ ಈ ತರ ಯಾವ್ದು ಕ್ರಾಸಿಂಗ್ ಆಗಿರಲ್ಲ ಅನ್ನ ಹರಿಸ್ಬಿಡ್ತೀವಿ ಸರ್. ಅವು ಬೇರೆ ಅದಕ್ಕೂ ಬಳಕೆ ಆಗಲ್ವಾ? ಆಗಲ್ಲ ಸರ್. ಹೊರಗಡೆ ಮಾರ್ಕೆಟ್ ಆಗಲ್ಲ ಸರ್. ಅಲ್ಲ ಮಾರ್ತಾರ ಸರ್, ಆದ್ರೆ ನಮ್ಗೆ ಇದಿರಲ್ಲ ಸರ್. ಅಲ್ಲ ನಿಮ್ಗೆ ಅಂತಲ್ಲ, ನೀವು ಅದನ್ನ ಆ ಮೆಣಸಿನಕಾಯಿನ ಹೊರಗಡೆ ಮಾರಾಟ ಮಾಡ್ಕೋಬೋದಾ ಅಥವಾ ಹೇಗೆ ಮಾಡ್ಬೋದು ಸರ್? ಅದನ್ನು ಮಾಡ್ಬೋದು ಸರ್, ನಮ್ಮ ಬಳಕೆ ಮಾಡ್ಕೊಂತೀವಿ ಸರ್. ನೀವು ಇದನ್ನು ನಿಮ್ಗೆ ಆಹಾರಕ್ಕೆ ಅದಕ್ಕೆ ಇದಕ್ಕೆ ಬಳಕೆ ಮಾಡ್ಕೊಬೋದು ಸರ್, ಮಾಡ್ಕೊಂತೀವಿ ಸರ್. ಸೊ ಇಷ್ಟು ಪ್ರೊಸೆಸ್ ಇರ್ತದೆ. ಹೌದು ಸರ್. ಹಣ್ಣು ಕಾಯಿಯನ್ನು ಹರಿದ ಮೇಲೆ ಆ ನಂತರದ ಪ್ರೊಸೆಸ್ಗಳು ಏನೇನು ಕೆಲಸಗಳು ನಡೀತದೆ ಸರ್? ಹಣ್ಣು ಹರಿದ ನಂತರ ಸರ್ ಇದನ್ನು ನಾವು ಒಂದು ಬಿಸಿಲಲ್ಲಿ ಒಣ ಹಾಕ್ತೀವಿ ಸರ್. ಬಿಸಿಲಲ್ಲಿ ಒಣ ಹಾಕಿ ಅದಕ್ಕೆ ಒಂದು ಮಷಿನ್ ಇದೆ ಸರ್, ಹಿಂದೆಲ್ಲ ನಿಮಗೆ ರೈತರ ಇದನ್ನು ಮಾಡಿಕೊಡ್ತಿದ್ರು ಸರ್. ನಮ್ದು ಹೆಂಗೆ ರೈತರ ಹಿಂದೆ ನಾವು ಕಡ್ಲಿ ಗೋಧಿ ಒಕ್ಕಲಿ ಮಾಡ್ತಿದ್ವಿ ಆ ಥರ ಬಡ್ದು ಒಕ್ಕಲಿ ಮಾಡಿಕೊಡ್ತದೆ ಸರ್. ಈಗ ಮಷಿನ್ ಬಂದಿದೆ ಸರ್ ಇದನ್ನು ಒಕ್ಕಲು ಮಾಡೋದು. ಹೌದು ಸರ್. ಹಸಿನೂ ಹಾಕ್ತಾರೆ ಸರ್, ಒಣಗಿಂದನೂ ಹಾಕ್ತಾರೆ ಸರ್. ಇದನ್ನು ನಾವು ಒಣಗಿಸಿ ಮಷಿನ್ಗೆ ಹಾಕ್ಬಿಟ್ರೆ ಸರ್ ಅದು ಚಟ್ಟ ಬೇರೆ ಹೋಗುತ್ತೆ ಸರ್, ಬೀಜ ಒಂದು ಕಡೆ ಬರುತ್ತೆ. ಅದು ಮಷಿನ್ ವ್ಯವಸ್ಥೆ ನಿಮ್ಮಲ್ಲಿ ಇದೆ? ಇದೆ ಸರ್, ಅವ್ರ ಕಂಪ್ನಿಯವ್ರು ಕಳಿಸ್ಕೊಡ್ತಾರೆ ಸರ್. ಕಳಿಸ್ಕೊಡ್ತಾರೆ. ಹೌದು ಸರ್. ಅದನ್ನೆಲ್ಲ ಮಷಿನ್ ಹಾಕಿದ ಮೇಲೆ ಆ ನಂತರ ಅವರು ಮತ್ತೆ ಕ್ಲೀನ್ ಮಾಡಕ್ಕೆ ಹೇಳ್ತಾರೆ. ಅದರ ಸಣ್ಣ ಪುಟ್ಟ ಏನಾದರೂ ಇದು ಇತ್ತಂದ್ರೆ ಅದನ್ನು ಫ್ಯಾನಿಗೆ ಹಾಕಿ ಒಳ್ಳಮ್ಳ ಒಳ್ಳಮ್ಳ ಅದು ಲೈಟ್ಸ್ ಹಿಡಿದೆಲ್ಲ ಮುಂದೆ ಹೋಗ್ಬಿಡ್ತು ಸರ್. ವೇಟ್ ಇದ್ದದ್ದು ಮಾತ್ರ ಉಳಿದೈತೆ. ಅದು ಅವ್ರಿಗೆ ಭಾರ ಇರೋದು ಬೇಕು. ಬೇಕು ಸರ್. ಹಗುರವಾಗಿದ್ದು ಸೀಡ್ ಲೈಟ್ ತೊಗೊಳಲ್ಲ ಸರ್ ಅವರು. ವೇಟ್ ಇದ್ದದ್ದು ಮಾತ್ರ ತೊಗೊಂಡು ಆ ನಂತರ ಕಂಪ್ನಿಯವರು ನಮ್ದು ಜರ್ಮಿಷನ್ನು ಮತ್ತು ಪ್ಯೂರಿಟಿ ನೋಡಿ ಅದು ಲ್ಯಾಬ್ ಅಲ್ಲಿ ಓಕೆ ಆದ್ಮೇಲೆ ನಮಗೆ ಕಂಪ್ನಿ ದುಡ್ಡು ಕೊಡ್ತು ಸರ್. ನಿಮಗೆ ಪೇಮೆಂಟ್ ಆಗೋದಕ್ಕೆ ವಿಳಂಬ ಆಗುತ್ತೆ? ಆಗುತ್ತೆ ಸರ್. ಅದೆಲ್ಲ ಲ್ಯಾಬ್ ಅಲ್ಲಿ ಟೆಸ್ಟ್ ಆಗ್ಬೇಕಂದ್ರೆ ಎರಡು ಎರಡೂವರೆ ತಿಂಗಳ ಸರ್. ಎರಡೂವರೆ ತಿಂಗಳು ಆಗ್ತದೆ. ಹೌದು ಸರ್. 20 ಗುಂಟೆಗೆ ಎಷ್ಟು ಕೆ ಜಿ ಬೀಜ ಉತ್ಪಾದನೆ ಆಗ್ತದೆ ಸರ್? ನಾನು ಹಿಂದಿನ ಇದನ್ನು ಮಾಡೋದ ಎಲ್ಲ ಇದರಲ್ಲಿ ಸರ್ ಒಂದು ಕ್ವಿಂಟಲ್ಲು 60 ಕೆಜಿವರೆಗೆ ಕೊಟ್ಟಿದ್ದೀನಿ ಸರ್ ನಾನು. 20 ಗುಂಟೆಗೆ 20 ಗುಂಟೆಯಲ್ಲಿ ಸರ್ 160 ಕೆಜಿ ಅನ್ಕೊಳ್ಳಿ. ಹೌದು ಸರ್. 160 ಕೆಜಿ ಕೊಟ್ಟಿದ್ದೀನಿ ಸರ್. ಆಮೇಲೆ ಇದರಲ್ಲಿ 230,000 ಖರ್ಚು. ಏನು ರೇಟ್ ಆಗ್ತದೆ ಸರ್? ಈಗ 6,500 ರೂಪಾಯಿ ಸರ್ ಒಂದು ಕೆಜಿ ಸರ್. ಅಂದ್ರೆ 6.5 ಲಕ್ಷ ಒಂದು ಕ್ವಿಂಟಲ್ ಸರ್. ಸೊ 6.5 ಸಾವಿರ ಒಂದು ಕೆಜಿ ಪರ್ ಕೆಜಿ. 6.5 ಲಕ್ಷ ಒಂದು ಕ್ವಿಂಟಲ್ಗೆ. 6.5 ಲಕ್ಷ ಸರ್. ಸೊ ಒಟ್ಟು 20 ಗುಂಟೆಗೆ 160 ಕೆಜಿಗೆ ಒಟ್ಟು ಅಮೌಂಟ್ ಸಿಗೋದು ಟೋಟಲ್ ಸ್ವಲ್ಪ ಹೆಚ್ಚು ಕಡಿಮೆ 10,40,000. ಹೌದು ಸರ್. ಸ್ವಲ್ಪ ಹೆಚ್ಚು ಕಡಿಮೆ. ಹೌದು ಸರ್. 10,40,000 ರೂಪಾಯಿ ಸಿಗುತ್ತೆ. ಸಿಗುತ್ತೆ ಸರ್. 6,500 ರೂಪಾಯಿ ಕೆಜಿ ಆದರೆ 10,40,000 ರೂಪಾಯಿ ಸಿಗುತ್ತೆ. ಸೊ ಇದು ಒಂದು ಬೃಹತ್ ಮಟ್ಟದ ಲಾಭದಾಯಕವಾಗಿರ್ತಕ್ಕಂಥದ್ದು. ಹೌದು ಸರ್. ಖರ್ಚು ಏನೇನು ಬರ್ತದೆ ಸರ್ ಇದರಲ್ಲಿ? ನಮಗೆ ಟೋಟಲ್ ಎಲ್ಲ ಈ ಥರ ಕ್ರಾಸಿಂಗ್ ಖರ್ಚು, ಔಷಧಿ ಖರ್ಚು, ಪ್ರಾರಂಭದಲ್ಲಿ ಅಗಿ ಹಚ್ಚಬೇಕಾದ್ರೆ ಇದನ್ನೆಲ್ಲ ಹೊಲ ಸಿದ್ಧತೆ, ಸಗಣಿ ಗೊಬ್ಬರ, ಪ್ರತಿಯೊಂದು ಈ ಮೆಸ್ ಹಾಕೋದು ಇದನ್ನ ಮಾಡೋದು ಎಲ್ಲ ಅಂದ್ರೆ ಸರ್ ಒಂದು 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಲ್ಲೇ ನಿಮ್ಗೆ ಹೋಗಿರ್ತದೆ ಸುಮಾರು ಒಂದು 3-4 ಲಕ್ಷ ಹೋಗಿರ್ತದೆ ಇದಕ್ಕೆ. 3 ಲಕ್ಷ 25,000 ವರೆಗೆ ಹೋಗುತ್ತೆ ಸರ್ ಅದರಲ್ಲಿ. ಸೊ ಉಳಿದಿದ್ದು ಲಾಭ? ಲಾಭ ಸರ್. ಲೇಬರ್ಸ್ದು ಎಲ್ಲ ತೆಗೆದು? ಎಲ್ಲ ತೆಗೆದು ಸರ್. 3 ಲಕ್ಷ ಹೋಗ್ತದೆ? ಹೋಗ್ತದೆ ಸರ್. ಅಬ್ಬಾಬ 3.5 ಇಟ್ಕೊಳ್ಳಿ, ಒಂದು 7 ಲಕ್ಷ ಅಂತೂ ನಿಮಗೆ ಕೈಗೆ ದಕ್ಕುತ್ತೆ. ಕೈಗೆ ಸಿಗುತ್ತೆ ಸರ್. ಎಷ್ಟು ತಿಂಗಳ ಅವಧಿ ನಿಮಗೆ ಸರ್ ಹಣ ಬರೋವರೆಗೂ ಸುಮಾರು ಎಷ್ಟು ತಿಂಗಳ ಅವಧಿ ಆಗ್ತದೆ ಅಂತ ಸರ್? ಇದು ಟೋಟಲ್ ಡ್ಯೂರೇಷನ್ ಅಂದ್ರೆ 7 ಮಂತ್ ಸರ್. ಎಲ್ಲ ನಮ್ಗೆ ಈಚ್ ಆ್ಯಂಡ್ ಎವ್ರಿ ನಮ್ಗೆ ಇದು ಬರ್ಬೇಕಂದ್ರೆ 7 ಮಂತ್ ಸರ್. 7 ತಿಂಗಳು ಪೇಮೆಂಟ್ ಆಗ್ಬಿಡ್ತದೆ? ಆಗುತ್ತೆ ಸರ್. ಒಟ್ಟು 7 ತಿಂಗಳಲ್ಲಿ ಒಂದು 20 ಗುಂಟೆಯಲ್ಲಿ ಇದ್ರು ಸಹಿತ ಒಂದು 7-8 ಲಕ್ಷ ರೂಪಾಯಿಯನ್ನ ಆದಾಯ ಪಡ್ಕೊಳ್ಬಹುದು ಒಬ್ಬ ರೈತ. ಹೌದು. ಅದ್ರ ಜೊತೆಗೆ ನೀವು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀರಾ? ಹೌದು ಸರ್. ಲೇಬರ್ಗಳ ಬಗ್ಗೆ ಹೇಳಿ, ಅವ್ರಿಗೆ ಕೂಲಿ ಹೇಗೆ ಕೊಡ್ತೀರಾ, ಅವರ ಅವೈಲೇಬಿಲಿಟಿ ಹೇಗಿದೆ ಇಲ್ಲಿ, ಅಂದ್ರೆ ಅವರ ಲಭ್ಯತೆ ಹೇಗಿದೆ ಸರ್? ನಮ್ಮಲ್ಲಿ ಜಾಸ್ತಿ ಮಳೆ ಪ್ರಮಾಣ ಆಯ್ತಂದ್ರೆ ನಮಗೆ ಈ ತರ ಲೇಬರ್ ಒಂದು ಕೊರತೆ ಜಾಸ್ತಿ ಆಗುತ್ತೆ ಸರ್. ಅವ್ರವ್ರ ಹೊಲದಲ್ಲಿ ಕೆಲಸ, ಬೇರೆ ಕೆಲ್ಸಕ್ಕ, ಆಮೇಲೆ ಸ್ವ ಉದ್ಯೋಗಕ್ಕ ಆ ತರ ಹೋಗ್ಬಿಡ್ತಾರೆ ಸರ್. ಈ ತರ ಬರಗಾಲದ ಸಂದರ್ಭದಲ್ಲಿ ಅವ್ರಿಗೆ ಉದ್ಯೋಗದ ಕೊರತೆ ಇರ್ತೈತೆ ಸರ್. ಆ ಸಂದರ್ಭದಲ್ಲಿ ನಮ್ಗ ಲೇಬರ್ ಇದು ಹೆಚ್ಚು ಸಿಗುತ್ತೆ ಸರ್, ನಮ್ಗೆ ಅವೈಲೇಬಿಲಿಟಿ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಸರ್, ಈ ತರ ಇಂಥವನ್ನೆಲ್ಲ ಹೆಚ್ಚು ಮಾಡ್ಕೊಂತೀವಿ ಸರ್. ಅವಾಗ ನಮ್ಗೆ ಸ್ಥಳೀಯವಾಗಿ ಹೆಚ್ಚು ಲಭ್ಯ ಆಗ್ತಾರೆ ಸರ್. ಆಮೇಲೆ ಸ್ಥಳೀಯ ಅಂದ್ರೆ ಇಲ್ಲೇ ನಮ್ಗೆ ಪಕ್ಕ 5 ಕಿಲೋಮೀಟರ್ ಊರಲ್ಲಿ ಬರ್ತಾರೆ ಸರ್, ನಮ್ಮ ಸ್ಥಳೀಯ ಊರವರು ಬರ್ತಾರೆ ಸರ್. ಅವರಿಗೆ ನಾವು 250 ರೂಪಾಯಿ ಇದನ್ನ ಕೊಡ್ತೀವಿ ಸರ್ ದಿನಗೂಲಿ. ದಿನಗೂಲಿ ಸರ್ ಅವರಿಗೆ ವಾರಕ್ಕೆ ಒಂದು ಸಾರಿ ಪೇಮೆಂಟ್ ಸರ್. ಈಗ ನೋಡಿ 20 ಗುಂಟೆಯಲ್ಲಿ ಎಷ್ಟು ಜನ ಕಾರ್ಮಿಕರಿಗೆ ಅನುಕೂಲ ಆಗಿದೆ, ಎಷ್ಟು ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಇದ್ರೆ ಸರ್? ಈಗ 25 ದಿನದಿಂದ 53-54 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡಕತ್ತ. ಅವ್ರಿಗೆ 25 ದಿನ ಉದ್ಯೋಗ ಖಾತ್ರಿ? ಖಾತ್ರಿ ಸರ್, 100% ಕೊಡ್ಲೇಬೇಕು ಸರ್. ನಾವು ಆ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಇದಕ್ಕೆ ಸರ್ ಅದು. ಹೌದು. ಇಲ್ಲ ಅಂದ್ರೆ ನಿಮ್ಗೆ ಲೇಬರ್ ಸಿಗ್ಲಿಲ್ಲದ್ರೆ ಇದೆಲ್ಲ ನಷ್ಟ ಆಗ್ಬೇಕು. ಹೌದು ಸರ್. ಇದನ್ನೆಲ್ಲ ನಾವು ಬೆಳಗ್ಗೆ ನಾಳೆ ಇದನ್ನ ಇವತ್ತು ಕೊಟ್ಟಿಲ್ಲ ಅಂದ್ರ ನಾಳೆ ಓಪನ್ ಆಗುತ್ತೆ ಸರ್ ಇದು. ಓಹೋ. ಆ ನಂತರದಲ್ಲಿ ಏನು ಮಾಡ್ಲಿಕ್ಕೆ? ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ಒಂಥರ 25 ಪಿರಿಯಡ್ ಒಳಗನೆ ನಾವು ಅದನ್ನ ಮಾಡಿ ಮುಗಿಸ್ಬೇಕು ಸರ್. ಅದನ್ನ ಮಾಡ್ಲಿಲ್ಲ ಅಂದ್ರ ಅದು ಇದಾಗ್ಬಿಡ್ತು ಸರ್, ವೇಸ್ಟ್ ಸರ್ ಅದು. ಆಮೇಲೆ ಕಾಯಿ ಸೆಟ್ಟಿಂಗ್ ಆಗಲ್ಲ, ಸೀಡ್ ಕೌಂಟ್ ಕಮ್ಮಿ ಆಗುತ್ತೆ ಸರ್, ಇಳುವರಿ ಬರಲ್ಲ ಸರ್ ನಮಗೆ. ನಾಗರಾಜ್ ಗಿರಡಿ ಅವರು, ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಈಗ ನೀವು ಇದೇ ಬೀಜೋತ್ಪಾದನೆ ಕೃಷಿಯಲ್ಲೇನೆ ಜೀವನ ಮಾಡ್ತಾ ಇದ್ದೀರಿ? ಹೌದು ಸರ್. ಹೇಗೆ ನಡೀತಾ ಇದೆ, ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇದ್ದಾರೆ, ಇದಕ್ಕೆಲ್ಲ ಯಾವ ರೀತಿಯ ಸಪೋರ್ಟ್ ಇದೆ? ಸರ್ ನಮ್ಮ ಇದರಲ್ಲಿ ಇಬ್ಬರು ಬ್ರದರ್ಸ್, ನಾವೆಲ್ಲ ಡಿವೈಡ್ ಆಗಿವಿ ಸರ್. ಅವರು ಇದನ್ನೇ ಮಾಡ್ಕೊಂಡ್ರು, ಅವರು ಚೆನ್ನಾಗಿ, ನಾವು ಇದನ್ನ ಮಾಡ್ತಾ ಇದ್ದೀವಿ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಇಬ್ಬರು ಹೆಣ್ಮಕ್ಳು, ನಮ್ಮ ಮಿಸ್ಸಸ್, ಇದರಲ್ಲಿದ್ದಾನೆ ನಾವೆಲ್ಲ. ನನ್ನ ಒಬ್ಬ ಮಗಳನ್ನ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಸರ್, ಒಬ್ಬಳು ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಸರ್. ಇಬ್ಬರು ಹೆಣ್ಮಕ್ಳು ನನಗೆ, ನಮಗೆ ಯಾವುದೇ ರೀತಿ ಈ ಥರ ಒಂದು ಸ್ವ ಉದ್ಯೋಗದಿಂದ ನಮ್ಮ ಮಿಸ್ಸಸ್ ಕೂಡ ನನಗೆ ಎಲ್ಲ ರೀತಿ ಸಪೋರ್ಟ್ ಮಾಡ್ತಾರೆ. ನಾವು ಇದನ್ನು ಒಳ್ಳೆಯ ಚೆನ್ನಾಗಿ ಒಂದು ತೃಪ್ತಿಯಿಂದ ಒಂದು ಸ್ವ ಉದ್ಯೋಗ ಮಾಡಕತ್ತೀನಿ ಅನ್ನೋ ಒಂದು ಭಾವನೆಯಿಂದ ನಾವು ಖುಷಿಯಾಗಿ ಇದನ್ನು ಮಾಡ್ತೀವಿ ಸರ್. ಸಾಮಾನ್ಯವಾಗಿ ಹೊರಗಡೆ ಕೇಳೋ ಮಾತೇನು, ಕೃಷಿಯಲ್ಲಿ ಏನೂ ಇಲ್ಲ, ಲಾಭ ಇಲ್ಲ, ನಷ್ಟ ಆಗ್ತದೆ, ಕೈ ಸುಟ್ಕೊಳ್ತಾರೆ ಅನ್ನೋಂಥದ್ದು. ಆದರೆ ನಿಮ್ಮಂಥ ರೈತರನ್ನು ನೋಡಿದರೆ ಮತ್ತು ನಿಮ್ಮ ಹಾಗೆ ಶ್ರಮಪಟ್ಟು ಕೆಲಸ ಮಾಡಿದರೆ ಮತ್ತು ಒಂದು ವ್ಯವಸ್ಥಿತವಾಗಿ ಒಂದು ವೈಜ್ಞಾನಿಕ ಪದ್ಧತಿ ಒಳಗಡೆ ಕೃಷಿಯನ್ನು ಮಾಡಿದ್ರೆ ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಇದೆ, 100% ಸಾಧ್ಯತೆ ಇದೆ ಸರ್. ನಾವು ಸಾರ್ವತ್ರಿಕವಾಗಿ ಏನ್ ಸರ್ ಯಾವುದೇ ರೀತಿ ಈಗ ಆತರ ನೆಗೆಟಿವ್ ಅದ್ರ ಬಗ್ಗೆ ಇದನ್ನ ಮಾತಾಡೋರು ಯಾರಂದ್ರೆ ಸರ್ ಆತರ ಇನ್ವಾಲ್ವ್ ಆಗಿ ಮಾಡಿರಾಗಲ್ಲ ಸರ್. ಅವ್ರು ಯಾರ್ದೋ ಹೊರಗೆ ಮಾತಾಡೋರ ಬಗ್ಗೆ ಕೇಳಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಸರ್. ನಿಜವಾಗಿ ನಿಮ್ಮ ಇದಕ್ಕೆ ನೀರಿನ ಪ್ರಮಾಣ ಹೆಚ್ಚು ಬೇಕಾ, ಇದು ಹೇಗೆ? ಇಲ್ಲ ಸರ್, ಕಡಿಮೆ ಪ್ರಮಾಣ ಸರ್, ಕಡಿಮೆ ನೀರಿನ ಪ್ರಮಾಣದಲ್ಲಿ ಈ ತರ ಬೆಳಿಬಹುದು ಸರ್. ನಾವು ಡ್ರಿಪ್ ಸಿಸ್ಟಮ್ ಸರ್, ಕಡಿಮೆ ನೀರು, ಕಡಿಮೆ ಭೂಮಿ, ಕಡಿಮೆ ವೆಚ್ಚ. ಹೌದು ಸರ್, ಹೆಚ್ಚು ಲಾಭ. ಹೆಚ್ಚು ಲಾಭ ಏನಂದ್ರೆ ಇದಕ್ಕೆ ಕಮಿಟ್ ಆಗಿ ಕೆಲಸ ಮಾಡಬೇಕು, ಕೆಲಸ ಮಾಡಬೇಕು, ಟೈಮ್ ಸರಿಗೆ ಮಾಡಬೇಕು. ಆ ದಿನದಲ್ಲಿ ಆ ಕೆಲಸ ಮುಗಿಲೇ ಅವತ್ತಾಗಲೇಬೇಕು ಸರ್. ಆಗದೆ ಇದ್ರೆ ಕೈ ಕೊಡ್ತದೆ, ಕೈ ಕೊಡುತ್ತೆ ಸರ್. 100% ನಾವು ಇದ್ರ ಮೇಲೆ ಇನ್ವಾಲಿಟಿ ಇರ್ಬೇಕು ಸರ್. ಪರ್ ಡೇ ಪರ್ ಅವರ್ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಲೇಬೇಕು ಸರ್. ಅದು ಮಾಡಿದ್ರೆ ಮಾತ್ರ ನಮಗೆ ಪ್ರತಿಫಲ ಕೊಡ್ತಾರ, ಇಲ್ಲಾಂದ್ರೆ ನಮ್ಗೆ ಇದನ್ನ ಮಾಡುತ್ತೆ ಸರ್. ಈಗ ಇದು ಮುಗಿತದೆ ಮತ್ತೆ ಪಕ್ಕದಲ್ಲೆಲ್ಲ ಹಾಕಿದಿರಲ್ಲ ಅಲ್ಲಿ ಅದು ನಂತರ ಶುರು ಆಗ್ತದೆ? ಹೌದು ಸರ್, ಇದು ಮುಗಿದ ನಂತರ ಅದು ಸ್ಟಾರ್ಟ್ ಆಗುತ್ತೆ ಸರ್. ಎಷ್ಟು ದಿನದಲ್ಲಿ ಶುರು ಆಗ್ತದೆ ಸರ್? ಅದು ಇನ್ನು 4-5 ಡೇಸ್ ಅಂದ್ರೆ ಈಗ ಇದು ಮುಗಿತಲ್ಲ ಸರ್, ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ. ನಿಮ್ಮ ಈ ಕೃಷಿ ಈ ಬೀಜೋತ್ಪಾದನೆ ಚಟುವಟಿಕೆ ಏನಿದೆ ವರ್ಷ ಪೂರ್ತಿ ನಿರಂತರ ಸಾಕ್ತಾ ಇರ್ತದೆ? ಹೌದು ಸರ್, ನಮಗೆ ನಿರಂತರ ಕೆಲಸ ಇರುತ್ತೆ ಸರ್. ಬೇಸಿಗೆಯಲ್ಲಿ ನಾವು ಏನು ಈ ಮಾರ್ಚ್ ನಂತರ ಸರ್ ಅವಾಗೆಲ್ಲ ನಮ್ದು ಇದೆಲ್ಲ ಬೀಜ ಎಲ್ಲ ಕೊಡ್ತು ಸರ್. ಮಾರ್ಚ್ ನಿಂದ ಮತ್ತೆ ನಾವು ಮೇ ಜೂನ್ ವರೆಗಿನ ನಾವು ಸಿದ್ಧತೆ ಮಾಡ್ಕೋಬೇಕು ಸರ್. ಹೊಲ ಎಲ್ಲ ರೆಡಿ ಹದ ಮಾಡ್ಕೋಬೇಕು ಸರ್. ಇವು ಮೆಸ್ಸಿನ ಎಲ್ಲ ಸಣ್ಣ ಪುಟ್ಟ ಏನೋ ಇದ್ರೆ ಅವನ್ನ ಪ್ಯಾಚಪ್ ಮಾಡ್ಕೋಬೇಕು ಸರ್, ಹೊಲಿಸ್ಕೊಂಡು ಅಂತವೆಲ್ಲ ಕೆಲಸ ನಡೀತೈತೆ ಸರ್. ಈಗ ಕೊನೆಯದಾಗಿ ನಾಗರಾಜ್ ಗಿರಡ್ಡಿ ಅವರೇ, ನಮ್ಮ ಯುವ ಜನ ರೈತರಿಗೆ ನೀವು ಏನು ಹೇಳಿಕ್ ಬಯಸ್ತೀರಿ ಸರ್? ಯುವ ಜನತೆಗೆ ಇವತ್ತು ನಾವು ಸ್ವ ಇದರಿಂದ ಬದುಕಬೇಕಂದ್ರೆ ಸರ್ಕಾರದಿಂದ ಇವತ್ತು ಹೊಸ ಹೊಸ ಸಂಶೋಧನೆಗಳು ಆವಿಷ್ಕಾರ ಆಗ್ಯಾವ ಸರ್. ಯಾಂತ್ರಿಕವಾಗಿರ್ಬೋದು ಸರ್, ಔಷಧಿಯಿಂದ ಇರ್ಬೋದು, ನೀರಾವರಿ ಪದ್ಧತಿಯಲ್ಲಿ ಇರ್ಬೋದು ಸರ್, ಹೊಸ ಹೊಸ ಇವನ್ನ ನಾವು ಬಳಸಿಕೊಂಡು ಈ ತರ ಕಡಿಮೆ ಒಂದು ಭೂಮಿಯಲ್ಲಿ ನಾವು ಬೆಳೆದು ಸ್ವಾವಲಂಬಿಯಾಗಿ ಬದುಕಬಹುದು ಸರ್. ಯಾವುದೇ ಇದಿಲ್ದನ ನಾವು ಇವತ್ತು ಕೃಷಿಯಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡ್ಬೋದು ಸರ್. ಒಳ್ಳೇದು ನಾಗರಾಜ್ ಗಿರಡ್ಡಿ ಅವರೇ, ಇವತ್ತು ನಿಮ್ಮ ಈ ಮೆಣಸಿನಕಾಯಿ ಬೀಜೋತ್ಪಾದನೆಯ ಈ ತೋಟದಲ್ಲಿ ಇದರ ಅನುಭವಗಳನ್ನು ಹೇಳ್ಕೊಂಡಿದ್ದೀರಿ ಮತ್ತು ಇದೊಂದು ಲಾಭದಾಯಕವಾಗಿರ್ತಕ್ಕಂತಹ ಕೃಷಿ ಉದ್ಯಮ ಇದು. ನೀವು ಬದುಕುವುದರ ಜೊತೆಗೆ ಸುಮಾರು ಒಂದು 25-30 ಜನ ಕಾರ್ಮಿಕರಿಗೂ ಸಹಿತ ವರ್ಷ ಪೂರ್ತಿ ಸಹಿತ ಕೆಲಸ ಕೊಡಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನೊಳಗಡೆಗೆ ನಿಮ್ಮ ಈ ಥರದ ಕೃಷಿ ವ್ಯವಸ್ಥೆ ಇನ್ನೂ ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಲಿ ಅಂತ. ಕೊನೆಯದಾಗಿ ಒಂದು ಪ್ರಶ್ನೆ, ಈ ಸೀಡ್ಸ್ ಉತ್ಪಾದನೆ ಒಳಗಡೆಗೆ ಬೀಜೋತ್ಪಾದನೆ ಒಳಗೆ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆಯ ಪ್ರಮಾಣ ಹೇಗಿರ್ತದೆ? ಈಗ ಹೆಚ್ಚಾಗಿ ಕೆಲವರು ಹೇಳ್ತಾರೆ ಇದಕ್ಕೆಲ್ಲ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ, ಭೂಮಿಗೆ ಭೂಮಿ ಕೆಟ್ಟು ಹೋಗ್ತದೆ ಅನ್ನುವಂಥ ಮಾತುಗಳು ಸಹಿತ ಕೇಳಿದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲಿಗೆಲ್ಲ ಅವರು ಹೇಳ್ತಕ್ಕಂಥ ಮಾತು ಸತ್ಯ ಸರ್. ರಾಸಾಯನಿಕದಿಂದನ ಇದನ್ನ ಉತ್ಪನ್ನ ಮಾಡೋದು ಡಿಪೆಂಡ್ ಆಗಿತ್ತು ಸರ್. ಆದ್ರೆ ಈಗ ಇತ್ತೀಚಿನ 2-3 ವರ್ಷದಲ್ಲಿ ಸರ್ ನಾವು ಸಾವಯವ ಹೆಚ್ಚು ಎರೆಹುಳ ಗೊಬ್ಬರ, ಸಗಣಿ ಗೊಬ್ಬರ, ಬೇವಿನ ಹಿಂಡಿ ಈ ತರ ಬೇನ್ ತಪ್ಪಲ ಬೇನ್ ಬೀಜ ತಂದು ನಾವೇ ಎಲ್ಲ ರುಬ್ಬಿಸಿ ಸ್ಥಳೀಯವಾಗಿ ಸಿಕ್ಕತಕ್ಕಂಥದ್ದು ನಮ್ಮ ಲೇಬರ್ ಹಿಡ್ಕೊಂಡು ಅದನ್ನೆಲ್ಲ ಜಜ್ಜಿ ಆ ತರ ನಾವೇ ಈಗ ಹಾಕ್ತೀವಿ ಸರ್. ಅದನ್ನ ಹಾಕೋದ್ರಿಂದ ಮುಂದೆ ಬರ್ತಕ್ಕಂಥ ರೋಗಗಳು ಕಡಿಮೆ ಸರ್. ಜೊತೆಗೆ ನಿಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಸರ್. ಹೆಚ್ಚಿಗೆ ಆಗ್ತದೆ, ಅದು ಉಳಿತದೆ ಉಳಿತೈತೆ ಸರ್, ನಾಶ ಆಗೋದಿಲ್ಲ ಆಗೋದಿಲ್ಲ ಸರ್. ನಾವು ಸ್ಥಳೀಯವಾಗಿರ್ತಕ್ಕಂಥ ಗೊಬ್ಬರನ ಜಾಸ್ತಿ ಬೆಳೆದಿತ್ತು. ಈಗ ನಾವು ಕಡಲೆ ಹೊಟ್ಟಂತ ಇರ್ತ ಸರ್, ಆಮೇಲೆ ಮೆಕ್ಕೆಜೋಳದ ಮೇವು ಅದೆಲ್ಲ ಕೊಳತಿದೆ ಆದ್ಮೇಲೆ ಅದನ್ನೆಲ್ಲ ತೊಗೊಂಬಂದು ಹಾಕ್ತೀವಿ ಸರ್, ಮಿಕ್ಸ್ ಮಾಡಿ ಅದು ಭೂಮಿಯಲ್ಲಿ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಂತ ಹೋಗುತ್ತೆ ಸರ್. ಒಳ್ಳೆಯದು, ಬೀಜೋತ್ಪಾದನೆಯಲ್ಲೂ ಸಹಿತ ಸಾವಯವವನ್ನು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬ್ಯಾಲೆನ್ಸ್ ಮಾಡಬಹುದು.

ಗೊಬ್ಬರ ಆಹಾರ ಹಿರಿ ಹಿರಿ ಬೇರಿನೊಳಗ ಬೇರು ತೂರಿ ಬೆಳಿತೈತಿ ನೀರು ಗೊಬ್ಬರ ಆಹಾರ ಹಿರಿ ಹಿರಿ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಉಣಿಯುತೈತಿ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಉಣಿಯುತೈತಿ ಜನಕ ಜನಕ